ಜಾತಂ ಅದ್ಯ ಪೂರ್ವಂ ಅಜಾಯತ ಸಂಭವತಿ ಅದಿತಿರ್ದೇವತಾಮಯೀ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಭೂತೇಭಿರ್ವ್ಯಜಾಯತ ಏತದ್ವೈತತ್. ಅರಣ್ಯೋರ್ನಿಹಿತೋ ಜಾತ ವೇದ ಗರ್ಭ ಇವ ಸ್ಮೃತೋ ಗರ್ಭಿಣಿಭಿಃ ಗರ್ಭಿಣೀಭಿಃ ದಿವೇ ದಿವ ಈಡ್ಯೋ ಜಾಗ್ರವದ್ಭಿಃ ಹವಿಷ್ಮದ್ಭಿರ್ಮನುಷ್ಯೇಭಿರಗ್ನಿಃ ಏತದ್ವೈ ತತ್. ಅದು ಇದೇ ಬ್ರಹ್ಮನೇ. ಅದು ಸಿಂಪಲ್ ಸೂತ್ರ. ಮಣ್ಣಿನಿಂದ ಆದ ಮಡಿಕೆ, ಮಡಿಕೆ ಮಣ್ಣೆ, ಚಿನ್ನದಿಂದ ಆದ ಆಭರಣ, ಆಭರಣ ಚಿನ್ನವೇ. ಒಂದು ಭಾಗ ಚಿನ್ನ, ಇನ್ನೊಂದು ಭಾಗ ಮತ್ತೆ ಚಿನ್ನ ಅಲ್ಲ ಅಂತಲ್ಲ. ಕೊಂಡಿಯಿಂದ ಮದ್ದು ಮಾಡಿಕೊಂಡು, ತಂತಿಯಿಂದ ಮದ್ದು ಮಾಡಿಕೊಂಡು, ರಾಕೆಟ್ನಿಂದ ಮದ್ದು ಮಾಡಿಕೊಂಡು, ಎಲ್ಲ ಚೈನು ಕೊಂಡಿಗಳೇನಿವೆಯೋ ಎಲ್ಲವೂ ಚಿನ್ನವೇ. ಇದೆಲ್ಲವೂ ಬ್ರಹ್ಮನ್, ಈ ಬ್ರಹ್ಮನೇ ಇದೆಲ್ಲವೂ, ಈ ಬ್ರಹ್ಮನೇ ಇದೆಲ್ಲವೂ. ಯಾವತ್ತು ಮಣ್ಣೇ ಇದೆಲ್ಲವೂ ಅಂತ ನಾವು ಹೇಳ್ತೇವೋ ಆವಾಗ ಮಣ್ಣು ಮಡಿಕೆ ಆಗಿದೆ ಅನ್ನುವ ಅರ್ಥ ಬರೋದಿಲ್ಲ. ಮಣ್ಣು ಮಣ್ಣಾಗಿಯೇ ಇದ್ದುಕೊಂಡು ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ ಮಡಿಕೆಯಂತೆ ಅವಕಾಶ ಮಾಡಿಕೊಟ್ಟಿದೆ. ಯಾವಾಗ ನಾವು ಇದೆಲ್ಲವೂ ಬ್ರಹ್ಮನೇ ಅಂತ ಹೇಳ್ತೀವೋ, ವ್ಯವಹಾರದ ಇದೆಲ್ಲವೂ ಬ್ರಹ್ಮನು ಪರಿವರ್ತನೆ ಆಗಿ ಹೀಗಾಗಿದ್ದಾನೆ ಅಂತ ಅರ್ಥ ಆಗೋದಿಲ್ಲ. ಪ್ರಶ್ನೆ ಕೇಳ್ತಾರೆ, ಹಾಗೆ ರಾವಣನು ಬ್ರಹ್ಮನೇ? ನಾವು ಹೇಳ್ತೀವಿ ರಾವಣನು ಬ್ರಹ್ಮನೇ. ನೋಡಿ ಎಷ್ಟು ಆಭಾಸ. ಒಂದು ಕಡೆ ರಾವಣನನ್ನು ನೀವು ತೆಗಳ್ತೀರ, ಇನ್ನೊಂದು ಕಡೆ ರಾವಣನನ್ನೇ ಬ್ರಹ್ಮ ಅಂತ ಹೇಳ್ತೀರ. ಹಿಪೋಕ್ರಿಟ್ಸ್. ಇವನು ದೊಡ್ಡ ಲಿಸ್ಟ್ ಇದೆ ನಾವು ನಿನ್ನೆ ರಾತ್ರಿ ಬಂದಿದ್ದೆ, ನಿನ್ನ ರಾತ್ರಿ ಬಂದಿದ್ದೆ ಲಿಸ್ಟ್. ತತ್ವಮಸಿಯನ್ನು ಹೇಳ್ತಾರೆ, ತತ್ತತ್ ತ್ವಂ ತ್ವಮಸಿ ತತ್ತತಸಿ ತ್ವಂ ತ್ವಮಸಿ. ಸೋ ಅವರಿಗೆ ಅಷ್ಟು ಗೊತ್ತಾಗೋಯ್ತು, ತತ್ತದಸ್ತಿ ತ್ವಂ ತ್ವಮಸಿ. ಆದರೆ ಅಸ್ಥಿ ಅಸಿ ಅಂತ ಎರಡು ಶಬ್ದ ಇಲ್ಲ ಅಲ್ಲಿ ಮಹಾವಾಕ್ಯಗಳು. ಏನಿದೆ? ಒಂದೇ ಶಬ್ದ. ಸೊ ಅವರ ಅರ್ಥ ಪ್ರಕಾರ ಅದು ಅದೇ, ನೀನೇ ಇದ್ದೀಯಾ, ಅದು ಅದೇ ಇದೆ, ನೀನೇ ಇದೆಯಾ. ಇದು ಉಡುಪಿ ವ್ಯಾಖ್ಯಾನ. ತತ್ತದಸ್ತಿ ತ್ವಂ ತ್ವಮಸಿ. ಅದು ಅಂದರೆ ಯಾವುದು? ಪರಮಾತ್ಮ. ಪರಮಾತ್ಮ ಪರಮಾತ್ಮನೇ, ನೀನು ಜೀವಾತ್ಮ ಜೀವಾತ್ಮ. ಏತದ್ ವಿಷಯ ತತ್ರ ಪರಮಾತ್ಮ 100% ಗ್ಯಾರಂಟಿ. ಪರಮಾತ್ಮ ಪರಮಾತ್ಮ ಅದೇ ನೀನು ಹೇಳಬೇಕಾಗಿದೆ. ಆದರೆ ಯಾವ ಪರಮಾತ್ಮ? ಜೀವಾತ್ಮನ ಅಂದುಕೊಂಡ ಪರಮಾತ್ಮನೋ ಅಥವಾ ಸೃಷ್ಟಿಕರ್ತ ಪರಮಾತ್ಮ? ಜೀವಾತ್ಮನ ಅಂದುಕೊಂಡ ಪರಮಾತ್ಮ ಅಂತಂದರೆ ಪ್ರಾಬ್ಲಮೇ ಇಲ್ಲ, ನಾನು ನಿಮ್ಮ ಜೊತೆ ಕೈಗೂಡಿಸ್ತೀನಿ. ಆದರೆ ಹೇ ಸೌಮ್ಯ ಸದೈವ ಆಸೀತ ಇದಮಗ್ರೆ, ಈ ಜಗತ್ತು ಹುಟ್ಟುವ ಪೂರ್ವದಲ್ಲಿ ಸತ್ ಮಾತ್ರ ಇತ್ತು. ಆ ಬ್ರಹ್ಮ ನಾವು ಮಾತಾಡ್ತಾ ಇದ್ದೀವಿ. ಆ ಬ್ರಹ್ಮ ಎಲ್ಲೆಲ್ಲಿ ಏನೇನು ಆಗಿದೆಯೋ, ಏನೇನು ಉಂಟಾಗಿದೆಯೋ, ಎಲ್ಲವೂ ಅವನ ಪದಾರ್ಥದಿಂದಲೇ ಆಗಿದ್ದರಿಂದಾಗಿ ಎಲ್ಲವೂ ಅವನೇ. ಅವನ ಜ್ಞಾನ ಭಂಡಾರದಿಂದಲೇ ಎಲ್ಲವೂ ಬಂದಿದ್ದರಿಂದಾಗಿ ಎಲ್ಲೆಲ್ಲಿಯೂ ಜ್ಞಾನವೇ ಇದೆ. ಎನಿವೇ, ಅದನ್ನು ನಿಮಗೆ ರಾತ್ರಿ ಸತ್ಸಂಗದಲ್ಲಿ ಓಪನ್ ಮಾಡ್ತೀನಿ. ನಿಮಗೆಲ್ಲರಿಗೂ ಅದನ್ನು ಉತ್ತರ ಕೊಡೋ ಶಕ್ತಿ ಇದೆ. ಅಷ್ಟು ಕೊಟ್ಟಿದ್ದೀನಿ, ಅಷ್ಟು ಆತ್ಮವಿಶ್ವಾಸ ನನಗಿದೆ. ಸೊ ಒಂದೊಂದೇ ಓಪನ್ ಮಾಡ್ತೀನಿ, ನೀವು ಒಂದೊಂದೇ ಒಂದೊಂದೇ ಉತ್ತರ ಕೊಡ್ತಾ ಹೋಗಿ. ಅಮೇಝಿಂಗ್. ಸೊ ನಮಗೆ ಪೂರ್ವ ಪಕ್ಷಿಗಳಾಗಿದ್ದಾರೆ. ಆ ಪತ್ರ ನಮಗೆ ಪೂರ್ವ ಪಕ್ಷಿಯಾಗಿ ಬಂದಿದೆ. ಎಷ್ಟು ನೀವು ಓದಿರಿ, ಎಷ್ಟು ಕಲ್ತೀರಿ, ಎಷ್ಟು ಅರ್ಥ ಮಾಡ್ಕೊಂಡಿರಿ, ಇವತ್ತು ರಾತ್ರಿ ಪರೀಕ್ಷೆ ಮಾಡಿ. ಅಂದ್ಕೊಂಡೆ ಮನಸ್ಸು ಮಾಡಿ, ಇಟ್ ಈಸ್ ಗುಡ್ ಥಿಂಗ್ ಐ ಹ್ಯಾವ್ ಗಾಟ್ ದಿಸ್ ಲೆಟರ್ ಸೊ ದ್ಯಾಟ್ ಐ ಕ್ಯಾನ್ ಡಿಸ್ಕಸ್ ವಿತ್ ಯು ಆಲ್, ಯು ಕ್ಯಾನ್ ಡಿಸ್ಕಸ್ ವಿತ್ ಮೀ. ನನ್ನ ಜೊತೆ ನೀವು ಚಿಂತನೆ ಮಾಡ್ಬೋದು, ನಾವು ಚಿಂತನೆ ಮಾಡ್ಬೋದು. ನಾಟ್ ಎ ಬಿಗ್ ಥಿಂಗ್, ವೆರಿ ವೆರಿ ಸಿಂಪಲ್. ಸಿಲ್ಲಿ ಅನ್ನಿಸ್ತದೆ, ಬಟ್ ಆದರೂ ಇದೆ ಅಂದಮೇಲೆ ನೀವು ಉತ್ತರ ಕೊಡಲೇಬೇಕಾಗ್ತದೆ. ಸೊ ಇವತ್ತು ಆ ವಿಷಯನೂ ಬಂದಿದೆ. ಇವತ್ತು ನೋಡಿ, ಎಲ್ಲೆಲ್ಲಿ ಏನೇನಿದೆಯೋ ಅದು ಬ್ರಹ್ಮನೇ. ಏತತ್ ವೈತತ್, ಏತತ್ ಅಂದರೆ ಬ್ರಹ್ಮ, ಏತತ್ ಈ ಬ್ರಹ್ಮನೇ ಇದೆಲ್ಲವೂ. ಅದು ಊಟ ಮಾಡು. ತತ್ ಸರ್ವಂ ಏತತ್, ತದ್ ಏತದ್ವೈ, ಅದು ಇದೇ ಆಗಿದೆ. ಅದು ಅಂದರೆ ಜಗತ್ತು, ನಾಮ ರೂಪ ವ್ಯವಹಾರ, ಲೌಕಿಕ ಅಲೌಕಿಕ, ಪರಲೋಕ ಈ ಲೋಕ ಇಹಲೋಕ, ಎಲ್ಲವೂ ಏನಿದು? ಬ್ರಹ್ಮನೇ ಆಗಿದೆ. ತದ್ ಏತದ್ವೈ, ಅದು ಇದೇ ಆಗಿದೆ. ಕರ್ಮ ಕರ್ತ ಕರ್ತೃ ಎಲ್ಲವೂ ಇದೇ ಆಗಿದೆ. ಅದನ್ನು ಹೇಳ್ತಾ ಬಂದದ್ದು ಇಷ್ಟದಂಗ, ಏತದ್ವೈ ತತ್, ಏತದ್ವೈ ತತ್, ಏತದ್ವೈ ತತ್. ಈಗ ಇನ್ನೊಂದು ಹೇಳ್ತಾರೆ, ಭಾರಿ ಸುಂದರವಾಗಿ ಹೇಳಿದ್ದಾರೆ. ಸುಭೃತೋ ಗರ್ಭಿಣಿವಿಹಿ ಗರ್ಭ ಇವ ಅನ್ವಯ. ಸುಭೃತೋ ಗರ್ಭಿಣಿಹಿ ಗರ್ಭಿಣಿ ಗರ್ಭಿಣಿಭಿ ಗರ್ಭ ಇವ. ಗರ್ಭಿಣಿಯ ಗರ್ಭದಲ್ಲಿ ಸುಭೃತ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಹೇಗೆ ಕೂಸನ್ನು ಇಡಲಾಗಿದೆಯೋ ಮತ್ತು ಅಷ್ಟೇ ಕರಾರುವಾಕ್ಕಾಗಿ ಕೂಸು ಜನ್ಮಿಸುತ್ತದೆಯೋ ಹಾಗೆ ಅರಣ್ಯೋಹೋ ನಿಹಿತ ಜಾತವೇದ, ಹಾಗೆ ಅರಣ್ಯೋಹೋ ನಿಹಿತ ಜಾತವೇದ, ಎರಡು ಅರಣಿಗಳಲ್ಲಿ ಅವ್ಯಕ್ತವಾಗಿ ಇದ್ದಂತಹ ಜಾತವೇದ ನಿಹಿತ ಅನ್ನೋ ಶಬ್ದ ಇದೆ, ಅಡಗಿರುವ ಹುದುಗಿರುವ ಅನ್ನುವ ಅರ್ಥ ತೋರಿಸ್ತದೆ. ನಾವದನ್ನು ಅವ್ಯಕ್ತವಾಗಿದ್ದಂತಹ ಅಡಗಿರುವ ಅನ್ನೋ ಶಬ್ದನ ಬರೆದು ಬ್ರಾಕೆಟ್ನೊಳಗೆ ಅವ್ಯಕ್ತವಾಗಿದ್ದಂತಹ ಅಂತ ಬರೆದ್ರೆ ಸರಿ ಹೋಗ್ತದೆ. ಅಂತಹ ಜಾತವೇದನನ್ನು ಯಾಕೆ ನಾವು ಈ ರೀತಿಯಲ್ಲಿ ಉಪನಿಷತ್ ಹೇಳಿದೆ ಅಂತಂದರೆ, ಎರಡು ಅರಣಿಗಳಿರ್ತವೆ. ಎರಡು ಅರಣಿ ಅಂದರೆ ಬಟ್ಟಲು ಇರ್ತವೆ, ಮರದ ಬಟ್ಟಲು. ಆ ಮರದ ಬಟ್ಟಲ ಮಧ್ಯದಲ್ಲಿ ಒಂದು ಕಾಂಡ ಇರ್ತದೆ, ಒಂದು ಎರಡು ಮೂರು ಅಡಿ ಕೋಲು ಇರ್ತದೆ, ಎರಡು ಅಡಿ ಇರ್ತದೆ ಅಷ್ಟೆ. ಆ ಕೋಲಿಗೆ ಹಗ್ಗವನ್ನು ಹಾಕಿ ಮಂಥನ ಮಾಡ್ತಾರೆ, ಮೇಲೆ ಒಬ್ಬರು ಅದನ್ನು ಒತ್ತಿ ಹಿಡಿತಾರೆ, ಕೆಳಗಡೆ ನ್ಯಾಚುರಲ್ ಅದು ಭೂಮಿ ಮೇಲಿರ್ತದೆ, ಅದಕ್ಕೂ ಪ್ರೆಷರ್ ಸಿಗ್ತದೆ. ಎಷ್ಟು ಪ್ರೆಷರ್ ಮೇಲೆ ಕೊಡ್ತೀರೋ ಅಷ್ಟು ಪ್ರೆಷರ್ ಕೆಳಗೆ ಸಿಗ್ತದೆ. ಮಧ್ಯದಲ್ಲಿ ಅದನ್ನು ಹಿಂಗೆ ಕಡಿಯೋದ್ರಿಂದ ಶಾಖ ಉತ್ಪತ್ತಿ ಆಗ್ತದೆ, ಆ ಶಾಖದಲ್ಲಿ ಅಗ್ನಿ ಇದೆ. ಸ್ವಲ್ಪ ಕಾಟನ್, ಎಂಥ ಕಾಟನ್ ಅಂತಾರದಕ್ಕೆ ಸಿಲ್ಕ್ ಕಾಟನ್, ಕಾಡಿನಲ್ಲಿ ಸಿಲ್ಕ್ ಕಾಟನ್. ಹಾಂ, ಏನಂತೀರಿ ನೋಡಿ, ಹಾರ್ತವ ಅದು ಈಗ ಒಂದು ಕಾಯಿ ಇರ್ತದೆ, ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ, ನಿಮ್ಗೆ ಅರ್ಥ ಆಯ್ತಲ್ಲ ಈಗ. ಅದು ಬುರ್ಲಳ್ಳಿ ಅಂತ ನಾವು ಕರಿತೀವಿ, ಸಿಲ್ಕ್ ಕಾಟನ್ ಅಂತ ಇಂಗ್ಲೀಷ್ ನಾವು ಕರೀತಾರೆ. ಅದು ಬೀಜ ಗೀಜ ಎಲ್ಲ ತಗೊಂಡು ಅದು ಕಾಟನೇ ಇರ್ತದೆ, ಅದು ಅದರೊಳಗೆ ಮತ್ತೆ ಬೀಜ ಇರ್ತಾವಲ್ಲ, ಆ ಬೀಜ ತೆಗೆದ್ರೆ ಅದು ಏನಿದೆ ಕಾಟನ್. ಸೊ ಇವೆಲ್ಲ ದಿಂಬು ಗಿಂಬು ಬರ್ತಾವಲ್ಲ, ಆ ಕಾಟನ್ ಅದು. ಯಾವ ಕಾಟನ್? ಸಿಲ್ಕ್ ಕಾಟನ್. ಅದು ಬೀಜ ತೆಗೆದ ಮೇಲೆ ಅದು ಕಾಟನ್ ಇರ್ತದೆ. ಆ ಕಾಟನ್ದು ಹೀಟ್, ಭಾಳ ಹೀಟ್, ಅದು ತುಂಬ ಹೀಟ್. ಏನಿದೆ ಅದು ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ. ಆ ಜಾತವೇದ ಹೇಗೆ ಅಡಗಿಕೊಂಡಾನೆ ಅಂತಂದರೆ, ಗೊತ್ತಾಯ್ತಾ, ಆ ಕಾಟನನ್ನು ಅಲ್ಲಿ ಹಾಕಿಬಿಟ್ಟು ಅದನ್ನು ಮಂಥನ ಮಾಡಿದರೆ ಆ ಕಾಟನಿಗೆ ಏನಾಗ್ತದೆ? ಬೆಂಕಿ. ಆಮೇಲೆ ಮತ್ತೊಂದು ಸ್ವಲ್ಪ ಹಾಕ್ತಾರೆ, ಸ್ವಲ್ಪ ಬೆರಣಿ ಹಾಕ್ತಾರೆ. ಬೆರಣಿ ಹಾಕಿದಾಗ ಅದೇನಾಗ್ತದೆ? ಚೆನ್ನಾಗಿ ಹೊತ್ಕೊಳ್ತದೆ. ಅದನ್ನು ತೊಗೊಂಡು ಬಂದು ಅಗ್ನಿ ಕುಂಡಿರುವಾಗ ಹಾಕ್ತಾರೆ. ಹಲವಾರು ಶಬ್ದಗಳನ್ನು ನಾನು ಬದಲಿಸ್ಕೊಂಡಿದ್ದೆ. ಗಡಿಗೆ ಅನ್ನೋ ಶಬ್ದ ಜನರಲ್ಲಿ ಬರೋದು ನಮ್ಮ ಬಾಯಿಗೆ, ಮಡಿಕೆ ಅಂತಲೇ ಬರ್ತದೆ. ಹಲವಾರು ಶಬ್ದಗಳನ್ನು ಬದಲಿಸ್ಕೊಂಡಿದ್ದೆ, ಬದಲಿಸ್ಕೋಬೇಕು. ನಮಗೆ ಆ ಶಬ್ದ ಚೆಂದ ಕಾಣಲಿಲ್ಲ ಅಂತಂದರೆ ಪ್ರಯತ್ನಪೂರ್ವಕವಾಗಿ ಬದಲಿಸ್ಕೋಬೇಕು ಅಂದರೆ. ಸೊ ಈಗ ಅವ್ಯಕ್ತವಾಗಿ ಇದ್ದ ಬೆಂಕಿ ತಾನೇ ಅದು ವ್ಯಕ್ತವಾದದ್ದು? ಇನ್ನು ಅಕಸ್ಮಾತ್ ಬೆಂಕಿ ಆಯ್ತಾ? ಇಲ್ಲ, ಮೊದಲೇ ಬೆಂಕಿ ಇರಲಿಕ್ಕೆ ಬೇಕು. ಎಲ್ಲಿತ್ತು ಹಂಗೆ ಬೆಂಕಿ? ಅದು ಅರಣ್ಯದಲ್ಲಿ ಇತ್ತು. ಅರಣ್ಯದಲ್ಲಿ ಇದ್ದಂತಹ ಬೆಂಕಿ ಈಗ ವ್ಯಕ್ತವಾಯಿತು. ಹೇಗಪ್ಪ ಅಂದರೆ, ಗರ್ಭಿಣಿಯಲ್ಲಿ ಇದ್ದ ಕೋಶದಲ್ಲಿ ಇದ್ದಂತಹ ಕೂಸು ಹೇಗೆ ಜನ್ಮಿಸ್ತದೋ ಹಾಗೆ ಇಲ್ಲಿ ಅಗ್ನಿ ಜನ್ಮಿಸ್ತದೆ. ಇಂತಹ ಈ ಜಾತವೇದನನ್ನು ದಿವೇ ದಿವ ಈಡ್ಯ ಯಾರಿಂದ? ಹವಿಷ್ಮದ್ಭಿ ಮನುಷ್ಯೈ ಅಗ್ನಿಹಿ ಮನುಷ್ಯೈಭಿ ಹವಿಷ್ಮದ್ಭಿ ಮನುಷ್ಯೈಭಿ ಅಗ್ನಿ ಇಡ್ಯಹ. ಹವಿಸ್ಸುಗಳನ್ನು ಪ್ರಯೋಗಿಸುವಂತಹ ಮನುಷ್ಯರಿಂದ ದಿವೇ ದಿವ ಪ್ರತಿ ದಿವಸವೂ ಕೂಡ ದಿನದಿನವೂ ಕೂಡ ಈಡ್ಯ ಸ್ತುತಿಸಲ್ಪಟ್ಟಂತಹ ಈ ಅಗ್ನಿ ಏನಿದೆ? ಅಗ್ನಿ ಬ್ರಹ್ಮನೇ ಈತತ್. ಮೊದಲು ಜಾತವೇದನ ಬಗ್ಗೆ ವಿಶೇಷಣಗಳನ್ನೆಲ್ಲ ಕೊಟ್ಟರು, ಅಬ್ಜೆಕ್ಟಿವ್ಸ್ನೆಲ್ಲ ಕೊಟ್ಟರು. ಆ ನಂತರ ಈ ಪ್ರಕಾರವಾಗಿ ಹೊಗಳಿಸಿಕೊಳ್ಳುತ್ತಿರುವಂತಹ ಅಗ್ನಿಯು ಬೇರೆ ಯಾರಲ್ಲ, ಯಾರವನು? ಬ್ರಹ್ಮನೇ. ಅಲ್ಲಿ ನಿನ್ನೆ ಪ್ರಶ್ನೆ ಬಂದಿದೆ, ಕಳ್ಳನು ಬ್ರಹ್ಮ ಎಂದು ಹೇಳುತ್ತಾರೆ, ಸುಳ್ಳನು ಬ್ರಹ್ಮ ಎಂದು ಹೇಳುತ್ತಾರೆ, ಬ್ರಹ್ಮನು ವಂಚಕನು ಎಂದು ಹೇಳುತ್ತಾರೆ, ಬ್ರಹ್ಮನು ಸುಳ್ಳುಗಾರ ಎಂದು ಹೇಳುತ್ತಾರೆ. ಅದೇ ವಾಕ್ಯ ಹೆಂಗೆ ಟ್ವಿಸ್ಟ್ ಆಯ್ತು ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಸಾಮಾನ್ಯ ಜನರಿಗೆ ಇವ್ರು ಹಿಂಗೆ ಟ್ವಿಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಶಂಕರಾಚಾರ್ಯರು ಟ್ವಿಸ್ಟ್ ಮಾಡಿದ್ದಾರೆ, ಇರೋದು ಹಿಂಗೆ ಅಂತಲೇ ಗೊತ್ತಾಗ್ತದೆ ಅವ್ರಿಗೆ. ಗೊತ್ತಾಗೋದಿಲ್ಲ ಸಾಮಾನ್ಯ ಜನರಿಗೆ. ಸಾಮಾನ್ಯ ಜನರಿಗೆ ಇದು ಅರಿವಿಗೆ ಬರೋದಿಲ್ಲ. ಅವ್ರು ಹೇಳ್ತಾ ಇರೋದೇ ಸತ್ಯ. ಶಂಕರರೇ ದುಷ್ಟರು, ಶಂಕರರೇ ನೀಚರು, ಶಂಕರರಿಂದಲೇ ಇದು ಅಪರಾಧ ಆಗಿದೆ. ಉಪನಿಷತ್ತುಗಳಲ್ಲಿ ಹೇಳಿರುವ ವಿಚಾರಗಳನ್ನು ಯಾವ ಹಿನ್ನೆಲೆಯಲ್ಲಿ ಹೇಳಲಾಗಿದೆ ಅನ್ನುವ ವಿವರವಾದ ಪದ್ಧತಿ ಪ್ರಕಾರ ಒಂದು ಸಿಸ್ಟಮ್ನಲ್ಲಿ ಅಧ್ಯಯನ ಮಾಡಿದರೆ ಮಾತ್ರ ಒಂದೊಂದು ಉಪನಾಗ್ತಾ ಹೋಗ್ತದೆ. ಈ ಥರ ಲೆಟ್ರ್ ಯಾರು ಬದುಕಿಸ್ತಾರೆ? ಅವರು ಅಧ್ಯಯನ ಮಾಡಿದವರು ಎಲ್ಲೋ ಕೂತ್ಕೊಂಡು ಏನೋ ಕೆಲವು ಮಾತುಗಳನ್ನು ಕೇಳಿರ್ತಾರೆ. ಅದು ಎಲ್ಲಿ ಅಂತ ಹೇಳ್ತೇನೆ, ಉತ್ತರಾದಿ ಮಠ, ರಾಘವೇಂದ್ರ ಸ್ವಾಮಿ ಮಠ, ಅಲ್ಲಿ ಕೂತ್ಕೊಂಡು ಕೇಳಿರ್ತಾರೆ. ಅಥವಾ ಟಿ ವಿಯಲ್ಲಿ ಕೇಳಿರ್ತಾರೆ, ಅಥವಾ ಕೇಳಿ ಬಂದವರಿಂದ ಕೇಳಿರ್ತಾರೆ. ಅಧ್ಯಯನ ಮಾಡಿದವರಲ್ಲ ಅವರು. ಅದಕ್ಕೆ ರೆಕ್ಕೆ ಪುಕ್ಕಗಳನ್ನು ಹಚ್ತಾರೆ. ಯಾವ ಯಾವುದು ತಮಗಿಷ್ಟ ಇಲ್ಲವೋ ಅದಕ್ಕೆ ಜಾಸ್ತಿ ಖಾರ ಮಸಾಲ ಹಾಕ್ತಾರೆ. ಯಾವುದು ತಮಗಿಷ್ಟವಾಗಿದೆ ಅದು ನೋಡಿ, ನಮ್ಮದನ್ನೇ ಹೇಳಿದರು ಅವರು. ಆಮೇಲೆ ನಮ್ಮಂಥವ್ರಿಗೆ ಪತ್ರ ಕಳಿಸ್ಕೊಡ್ತಾರೆ, ಶೃಂಗೇರಿ ಆಚಾರ್ಯರಿಗೆ, ಸ್ವರ್ಣವಳ್ಳಿ ಆಚಾರ್ಯರಿಗೆ, ಚಿದ್ರಪಾನಂದರಿಗೆ. ಅವ್ರ ಪಕ್ಕದಲ್ಲಿ ಹಂಪಿಹಳ್ಳಿ ಕೂತವರು, ನಾನು ಈ ವಿಷಯ ಮಾತಾಡಿದ್ರಪ್ಪ ಸ್ವಾಮೀಜಿ, ನೀವೇ ಮಾತಾಡ್ರಿ. ನಾನು ಯಾಕೆ ಮಾತಾಡಿದೆ ಅಂತಂದೆ, ನಾನು ನಿಮ್ಮ ಗಾರ್ಬೇಜ್ ಪಿಕ್ಕರ, ಎಲ್ಲರೂ ಗಾರ್ಬೇಜ್ ಆರಿಸ್ಕೊಳ್ಳಿಕ್ಕೆ ಏನೋ ಗಾರ್ಬೇಜ್ ಲೆಟ್ರ್ ಇದೆ, ನಾನು ಯಾಕೆ ಅದ್ರ ಮಾತಾಡಲಿಕ್ಕೆ ಹೋಗಿ? ನನ್ನ ಹತ್ರ ಮಾತಾಡಲಿಕ್ಕೆ ಇನ್ನೂ ಒಳ್ಳೊಳ್ಳೆ ವಿಷಯ ಇದೆ. ನಾನು ಮಾತಾಡ್ತೀನಿ. ಹಾಂ, ಇನ್ನೂ ಹಿಂಗೆ ಕೂಡಲಿಕ್ಕೆ ತಗೊಳ್ರಿ. ಹತ್ತಾರು ವರ್ಷ ನೀವು ಸೇವೆಯಲ್ಲಿ ತೊಡಗಿಬಿಟ್ರೆ ಯು ಬಿಕಮ್ ನೋಟಿಫೈಡ್. ನೀವು ನೋಟಿಫೈಡ್ ಆಗಿಬಿಡ್ತೀರಿ ಜನರ ಕಣ್ಣೊಳಗೆ, ತಪ್ಪಿಸ್ಕೊಳಿಕ್ಕೆ ಆಗೋದೇ ಇಲ್ಲ ನಿಮಗೆ. ಒಂದು ಅಧ್ಯಯನ ಮುಗಿದ ತಕ್ಷಣ ಹೋಗಿ ಗಮೀರು ಕೂತ್ಕೊಳ್ರಿ. ಇದ್ದೋದ್ರೆ you are notified and people will not leave you. There will be always a thief. Behind you. Either to push or to pull. Each Atharveda, ಗರ್ಭಿಣಿಯ ಗರ್ಭದಲ್ಲಿ ಅಡಗಿರುವ ಕೂಸಿನಂತಿರುವಂತಹ ಈ ಜಾತವೇದ ಆರಣಿಗಳ ಮಧ್ಯದಲ್ಲಿ ಅಡಗಿ ಕುಳಿತಿರುವಂತಹ ಈ ಜಾತವೇದ ಪ್ರತಿ ದಿವಸವೂ ಹವಿಸ್ಸುಗಳನ್ನು ಹಾಕುವಾಗ ಸ್ತುತಿಸಲ್ಪಟ್ಟಂತಹ ಈ ಜಾತವೇದ ಮನುಷ್ಯರಿಂದ ಸ್ತುತಿಸಲ್ಪಟ್ಟಂತಹ ಈ ಜಾತವೇದ ಅವನು ಬೇರೆ ಯಾರೂ ಅಲ್ಲ ಈ ಬ್ರಹ್ಮನೇ ಅವನು ಏತದ್ ವೈತತ್ ಈ ಬ್ರಹ್ಮನೇ ಅದು ಭಾಷ್ಯ 127 ಕಿಂಚ ಯಹ ಅಧಿಯಜ್ಞಂ ಉತ್ತರ ಅಧರ ಅರಣ್ಯಃ ನಿಹಿತಃ ಸ್ಥಿತಃ ಜಾತವೇದ ಅಗ್ನಿಃ ಪುನಃ ಸರ್ವ ಹವಿಷಾಂ ಭುಕ್ತಾ ಅಧ್ಯಾತ್ಮಂ ಚ ಯೋಗಿಭಿಃ ಗರ್ಭಃ ಇವ ಗರ್ಭಿಣೀಭಿಃ ಅಂತರ್ವತ್ನೀಭಿಃ ಅಗರ್ಹಿತಾತ್ ಅನ್ನ ಅಗರ್ಹಿತ ಅನ್ನ ಭೋಜನಾದಿನಾ ಯಥಾ ಗರ್ಭಃ ಸುಭೃತಃ ಸುಷ್ಠು ಸಮ್ಯಕ್ ಭೃತಃ ಲೋಕೀ ಇವ ಇತ್ಥಮೇವ ಋಕ್ವಿದ್ಭಿಃ ಯೋಗಿಭಿಶ್ಚ ಸುಭೃತಃ ಇತ್ಯೇತತ್ ಇಷ್ಟೇ ಅಲ್ಲ ಜಾತವೇದನ ಬಗ್ಗೆ ಸ್ವಲ್ಪ ಹೇಳ್ತೀವಿ ಅಧಿಯಜ್ಞಂ ಯಜ್ಞ ಪೂರ್ವದಲ್ಲಿ ಅವಶ್ಯಕವಾದಂತಹ ಅಗ್ನಿ ಯಜ್ಞ ಪೂರ್ವದಲ್ಲಿ ಬೇಕಾದಂತಹ ಅಗ್ನಿ ಅಧಿಯಜ್ಞ ಅದು ಹೇಗಿರ್ತದೆ ಉತ್ತರ ಅಧರ ಉತ್ತರ ಅರಣಿ ಅಧರ ಅರಣಿ ಉತ್ತರ ಅಂದರೆ ಮೇಲಿರುವಂಥ ಬಟ್ಟಲು ಕೆಳಗಿರುವಂಥ ಬಟ್ಟಲು ಉತ್ತರ ಅರಣ್ಯ ಅಂದರೆ ಮೇಲಿರುವ ಬಟ್ಟಲು ಅಧರ ಅರಣ್ಯ ಅಂದರೆ ಕೆಳಗಿರುವ ಬಟ್ಟಲು ಇಲ್ಲಿ ನಿಹಿತ ಸ್ಥಿತ ಇಲ್ಲಿ ಇದ್ದಾನೆ ನಿಹಿತ ಸ್ಥಿತ ಯಾರಿದ್ದಾರೆ ಜಾತವೇದ ಅಗ್ನಿ ಜಾತವೇದ ಅನ್ನುವ ಅಗ್ನಿ ಅದು ಅಗ್ನಿ ವೈಶ್ವಾನರಹ ಅನ್ನುವಂಥ ಅಗ್ನಿಯಲ್ಲಿದ್ದಾನೆ ಜಠರದಲ್ಲಿ ಹಾಗೆ ಅಗ್ನಿ ಒಂದೇ ಆದರೆ ಅವುಗಳು ಇರುವ ಸ್ಥಾನಕ್ಕೆ ತಕ್ಕಂತೆ ಹೆಸರು ಬೇರೆ ಗೊತ್ತಾಗಲಿಲ್ಲ ಸೊ ಇವನು ಅಗ್ನಿ ಯಾರಿವನು ಜಾತವೇದ ಪುನಃ ಸರ್ವ ಹವಿಷಾಂ ಭೂಕ್ತ ಇವನು ಯಜ್ಞದಲ್ಲಿ ಏನು ಮಾಡ್ತಾನೆ ಅಂತಂದರೆ ಏನೇನು ಹವಿಷ್ಯಗಳನ್ನು ಹಾಕ್ತಾರೆ ಅವಷ್ಟವನ್ನು ಅವನು ಅತ್ತಿ ಎಲ್ಲವನ್ನು ತಗೋತಾನೆ ಅವನು ಭೂಕ್ತ ಅಧ್ಯಾತ್ಮಂ ಚ ಅಷ್ಟು ಒಳಗಡೆ ಇದ್ದಾನೆ ಯೋಗಿಭಿಹಿ ಎಷ್ಟು ಒಳಗಿದ್ದಾನೆ ಯೋಗಿಭಿಹಿ ಅಧ್ಯಾತ್ಮಂ ಸಾಧನೆಯನ್ನು ಮಾಡುವ ಸಾಧಿಸುವ ಮುಮುಕ್ಷುಗಳ ಅಂತರಾತ್ಮನೇ ಆಗಿ ಇವನಿದ್ದಾನೆ ಒಳಗೆ ಅಧ್ಯಾತ್ಮ ಯೋಗಿಭಿಗೆ ಅಧ್ಯಾತ್ಮಂ ಚ ಯೋಗಿಗಳು ಅಂತಂದರೆ ಮುಮುಕ್ಷುಗಳು ಒಳಗಿದ್ದಾನೆ ಏ ಬಿಡ್ರಿ ಉದಾಹರಣೆ ಕೊಡಿ ಹೇಗಿದ್ದಾನೆ ಅನ್ನಲಿಕ್ಕೆ ಗರ್ಭ ಇವ ಗರ್ಭಿಣಿ ಬಿಹಿ ನನಗಾಗಿ ಹೇಳಿದ್ದು ಗರ್ಭಿಣಿ ಬಿಹಿ ಅಂದರೆ ಗರ್ಭಿಣಿ ಸ್ತ್ರೀ ಆ ಗರ್ಭಿಣಿ ಸ್ತ್ರೀಯ ಗರ್ಭದ ಒಳಗೆ ಅಂತರ್ವರ್ತ್ನಿ ಬಿಹಿ ವರ್ತ್ನಿ ಬಿಹಿ ಅತ್ಯಂತ ಒಳಗಿದ್ದಂತಹ ಅಲ್ಲೇನು ಇದ್ದುಕೊಂಡು ಅಗರ್ಹಿತ ಅನ್ನ ಭೋಜನಾದಿನ ತಾಯಿ ಉಂಡ ಆಹಾರವನ್ನು ಅದು ಉಣ್ತದೆ, ತಾಯಿಯ ವಿಚಾರಗಳನ್ನು ಅದು ಹಂಚಿಕೊಳ್ತದೆ. ಅನ್ನ ಭೋಜನಾದಿನ ಯಥಾ ಹಾಗೆ ಗರ್ಭ ಸುಭೃತ ಸುಷ್ಟು ಸಮ್ಯಕ್. ಸುಭೃತ ಶಬ್ದಕ್ಕೆ ಕೊಡ್ತಾರೆ ನೋಡ್ರಿ, ಸುಷ್ಟು ಸಮ್ಯಕ್ ಭೃತ ಸುಭೃತ. ಸುಷ್ಟು ಕರಾರುವಾಕ್ಕಾಗಿ, ಸಮ್ಯಕ್ ಚೆನ್ನಾಗಿ, ಭೃತ ಧರಿಸಲ್ಪಟ್ಟಿದ್ದು ಅದಕ್ಕೆ ಸುಭೃತ ಅಂತ ಕರೀತಾರೆ. ಯಥಾ ಗರ್ಭ ಸುಭೃತ, ಯಾವ ಪ್ರಕಾರವಾಗಿ ಗರ್ಭವು ಎಲ್ಲ ರೀತಿಯಲ್ಲಿಯೂ ಕೂಡ ಚೆನ್ನಾಗಿ ಧರಿಸಲ್ಪಟ್ಟಿರುತ್ತದೆಯೋ. ಲೋಕೇ, ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಇತ್ತಮೇವ ಇದೇ ಪ್ರಕಾರ, ಇದೇ ಪ್ರಕಾರ ನಿಮ್ಮ ಜಾತವೇದನೂ ಕೂಡ ಇದಾನೆ. ಈ ಮಗು, ಈ ಕೂಸು ಹೇಗೆ ಗರ್ಭಕೋಶದಲ್ಲಿ ಕರಾರವಾಕ್ಕಾಗಿಡಲ್ಪಟ್ಟಿದೆ, ಚೆನ್ನಾಗಿಡಲ್ಪಟ್ಟಿದೆ, ನಿಯತವಾಗಿ ಇಡಲ್ಪಟ್ಟಿದೆ, ಹಾಗೆಯೇ ಈ ಜಾತವೇದನು ಇಡಲ್ಪಟ್ಟಿದ್ದಾನೆ. ಎಲ್ಲಿ? ಆ ಆರಣಿಯೊಳಗೆ ಇಡಲ್ಪಟ್ಟಿದ್ದಾನೆ. ಬಿಡಿ ಸರ್, ಇಲ್ಲೆಲ್ಲ ಸಿಜರಿನ್ ಮಾಡಿ ಮಗುನ ತೆಗಿತಾರೆ, ಅಲ್ಲಿಯೂ ಸಿಜರಿನ್ ಮಾಡೋರು ಇದ್ದಾರೆ. ಇದು ಸಿಜರಿನ್ನೇ ಇದೆ, ಅರ್ಥ ಆಗಲಿಲ್ಲ. ಮಂಥನ ಇದೆಯಲ್ಲ, ಈ ಮಂಥನ ವೃತ್ತಿಗರು ಮಾಡುವಂಥ ಸಿಜರಿನ್ ಇದು. ಮತ್ತೊಂದು ಏನು ಕಷ್ಟಪಡ್ತಾರೆ, ಹಾಗೆಲ್ಲ ಬರುವುದಿಲ್ಲರಿ. ನೀವು ಅಂದ್ಕೊಂಡಿರ್ಬೋದು, ಅದೇ ನೀವು ಒತ್ತಿಬಿಟ್ರೆ ತಾನೇ ಬಂದ್ಬಿಡ್ತದೆ, ಬರೋದಿಲ್ಲ. ಅದು ಅದು ಮಂತ್ರ ಉಚ್ಚಾರ ಆಗ್ತದೆ, ಆ ಮಂತ್ರ ಉಚ್ಚಾರ ಆಹ್ವಾನ ಮಾಡೋ ಅಗ್ನಿ ಜಾತವೇದನ ಆಹ್ವಾನ ಮಾಡಿದ ಮಂತ್ರ ಇರ್ತದೆ. ಆ ಮಂತ್ರ ಆ ಜಾತವೇದನಿಗೆ ತೃಪ್ತವಾಗಬೇಕು, ಅಷ್ಟು ಜಪ ಆಗಬೇಕು. ಅಷ್ಟು ಪೂರ್ಣ ಜಪ ಆಗೋದ್ರಿಂದ ಬರೋದೇ ಇಲ್ಲ. ಒಂದು ತಾಸು, ಎರಡು ತಾಸು, ನಾಲ್ಕು ತಾಸು, ನಾಲ್ಕು ತಾಸು ಇರ್ತದೆ. ಎಲ್ಲಿ? ಏನು? ಯಾವುದು? ಬರಲಿಲ್ಲ, ಅದಕ್ಕೆ ಮುಂಚೆನೇ ನಾಲ್ಕು ತಾಸು ಹಿಡಿದಿದೆ. ನೀವು ನೋಡಿ ನೋಡಿದ್ದು 20 ನಿಮಿಷ ನೋಡಿರೋದು ಅಷ್ಟೇ. 9 ಗಂಟೆಗೆ ಇಲ್ಲ, 8:00 ಶುರು ಆಯಿತು. 11 ಆದಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬರಲು ಶುರು ಆಯಿತು. ಅಲ್ಲಿವರೆಗೂ ಜಪ ಮಾಡ್ತಾನೆ ಇದ್ರಿ ಎಲ್ಲರು. ಅಷ್ಟು ಸುಲಭವಾಗಿ ಸಾಕ್ಷಾತ್ಕಾರ ಆಗೋದಿಲ್ಲ ಜಾತವೇದನ, ಆವಿರ್ಭಾವ ಆಗೋದಿಲ್ಲ, ಆಹ್ವಾನ ಆಗೋದಿಲ್ಲ, ಮಂತ್ರ ಉಚ್ಚಾರ ಆಗಬೇಕು. ಇಸ್ ಕನ್ಸಿಡರ್ ಟು ಬಿ ವೆರಿ ಪ್ಯೂರ್. ಇವು ನೀವು ಕಲ್ಪ್ರಾರ್ಥೆ ಅಂತಿರೋ ಅಥವಾ ಸೌದೆ ಅಂತಿರೋ ಅಥವಾ ಕುಳ್ಳು ಅಂತಿರೋ, ಇವೆಲ್ಲ ಏನು? ಇವೆಲ್ಲ ಕಂಟಾಮಿನೇಟೆಡ್ ಅಗ್ನಿ. ಪ್ಯೂರ್ ಜಾತವೇದ ಅಂದ್ರೆ ಅತಿ ಶುದ್ಧ. ಅದನ್ನು ಅವರಲ್ಲಿ ಉಪಯೋಗ ಮಾಡ್ತಾರೆ. ಅದನ್ನು ತೊಗೊಂಡು ಬಂದು ಅದು ಆಹ್ವಾನ ಕುಂಡದೊಳಗೆ ಆಹ್ವಾನ ಮಾಡಿ, ಈಗ ಆ ದಿವಸ ಪ್ರಸಾದ ಮಧ್ಯಾಹ್ನ 3-4 ಗಂಟೆ ಪ್ರಸಾದ ಆಯಿತು, ಎಲ್ಲ ಮುಗಿಬೇಕು. ಹವಿಸ್ಸು ಸಹಿತವಾಗಿ ಚತುರ್ವೇದ ಪಾರಾಯಣ 40 ಜನ ಋತ್ವಿಕ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಹುಬ್ಬಳ್ಳಿಯಲ್ಲಿ ಇತಿಹಾಸದಲ್ಲಿ ನಾವೇ ಮೊಟ್ಟ ಮೊದಲು ಮಾಡಿದ್ವಿ, ಯಾರೂ ಇದನ್ನು ಮಾಡಲಿಲ್ಲ. ನಂತರವೂ ಇನ್ನೂ ತನಕ ಯಾರೂ ಮಾಡಿಲ್ಲ, ಮತ್ತು ನಾನೇ ಮಾಡಿದ್ರು ಮಾಡಬೇಕಷ್ಟೇ. ಅನ್ನ ಭೋಜನಾದಿನ ಯಥಾ ಗರ್ಭ ಸುಭೃತ ಸುಷ್ಟು ಸಮ್ಯಭೃತ ಲೋಕೆ ಇವ ಇತ್ತಮೇವ ಋತ್ವಿಗ್ಭಿ ಯೋಗಿಶ್ಚ ಸುಭೃತ ಇತ್ತೇತತ್ ಕಿಂಚ ದಿವೇ ದಿವೇ ಅಹನಿ ಅಹನಿ ಈಡ್ಯಃ ಸ್ತುತ್ಯಃ. ಅದನ್ನು ನೋಡಿ, ಅದು ಅಷ್ಟೊಂದು ಜಪ ಆಗಬೇಕು, ಆನಂತರ ಆಹ್ವಾನ ಆಗಬೇಕು ಅಂತ ನಾನು ಹೇಳಿದ್ನಲ್ಲ, ಅದೇ ಮಾತ್ರ ನೀವು ಹೇಳಿದ್ದಾರೆ. ದಿವೇ ದಿವೇ ಹಗಲು ಹಗಲು ಈಡ್ಯ ಸ್ತುತಿ ಮಾಡಬೇಕು. ಹಗಲು ಹಗಲು ಸ್ತುತಿ ಮಾಡಿದಾಗ ಅವನು ತೃಪ್ತನಾಗ್ತಾನೆ. ಜಾತವೇದ ವಂದ್ಯಶ್ಚ ಕರ್ಮಿಭಿ ಯೋಗಿಭಿಶ್ಚ ಅಧ್ವರೆ ಹೃದಯ ಚ ಜಾಗ್ರವದ್ಭಿ ಜಾಗರಣಶೀಲೈ ಅಪ್ರಮತ್ತೈ ಇತ್ಯೇತತ್. ಈ ಕರ್ಮಕಾಂಡಿಗಳು ಅಂತೇನಿದ್ದಾರೆ, ಕರ್ಮಿಗಳು ಯೋಗಿಗಳು, ಇವರು ಕಿಂಚಿತ್ತೂ ಎಚ್ಚರ ತಪ್ಪದಂತೆ ತುಕಡಿಸದಂತೆ ಅವನನ್ನು ಆಹ್ವಾನ ಮಾಡಬೇಕು. ಅಪ್ರಮತ್ತೈಹಿ ಎಚ್ಚರ ತಪ್ಪದಂತೆ, ಅಧ್ವರೇ ಹೃದಯ ಧ್ಯಾನನೂ ಮಾಡಬೇಕಾಗ್ತದೆ ಸ್ವಲ್ಪ ಎಚ್ಚರ ತಪ್ಪದಂತೆ. ಆವಾಗ ಆ ಅರಣ್ಯ ಹೃದಯದಲ್ಲಿ ಅಡಗಿದಂತಹ ಈ ಜಾತವೇದನು ಪ್ರತ್ಯಕ್ಷ. ಆ ಜಾತವೇದ ಬೇರೆ ಯಾರೂ ಅಲ್ಲ, ಈ ಬ್ರಹ್ಮನೇ ಆ ಜಾತವೇದ. ಅವ ಅಲ್ಲಿ ಯಾಕೆ ಹೋಗಿ ಅಡಿಗೆ ಕೂತ್ಕೊಂಡ? ಇದನ್ನು ಉಡುಪಿ ಪ್ರಶ್ನೆ. ಅಲ್ಲಿ ಯಾಕೆ ಹೋಗಿ ಅಡಿಗೆ ಕೂತ್ಕೊಂಡವ? ಯಾರಿಂದ ತಪ್ಪಿಸ್ಕೊಂಡು ಹೋದ? ಹೆದರಿ ಹೋದ್ನು ಅಡಿಗೆ ಕೂತ್ಕೊಳ್ಳಿಕ್ಕೆ. ಓದೋದಿಲ್ರಿ, ಸಿಸ್ಟಮೆಟಿಕ್ ಆಗಿ ಯಾರು ಅಭ್ಯಾಸ ಮಾಡೋದಿಲ್ಲ. ಉಪನಿಷತ್ತಿನ ಪ್ರತಿಯೊಂದು ಸ್ಟೇಟ್ಮೆಂಟ್ ಆಗಲಿ, ಪ್ರಸ್ಥಾನತ್ರಯಗಳ ಪ್ರತಿಯೊಂದು ಸ್ಟೇಟ್ಮೆಂಟ್ ಆಗಲಿ, ನೀವು ಥರವಾಗಿ ಬ್ಯಾಕ್ಗ್ರೌಂಡನ್ನು ನೀವು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಅವು ಅಪಾರ್ಥನೆ ಆಗ್ತವೆ. ಅದರ ಹಿನ್ನೆಲೆಯನ್ನು ನಾವು ವಿವರವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಜನ ಮಾಡುವುದಿಲ್ಲ. ಎರಡು ಶ್ಲೋಕ ಭಗವದ್ಗೀತ ಬಂದ್ಕೊಳ್ಳೆ, ಬನ್ನಿ ನಮ್ಮ ಮನೆ ಭಗವದ್ಗೀತ ಕ್ಲಾಸ್ ಅದ, ನಾನು ಕ್ಲಾಸ್ ಮಾಡ್ತೀನಿ. ಸ್ಟಾರ್ಟ್ ಏನು ನೀವು ಮಾಡ್ತೀರಿ? ಕಲೀರಿ, ಓದ್ರಿ, ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಆಮೇಲೆ ಪ್ರಶ್ನೆ ಕೇಳ್ರಿ. ಅದಕ್ಕೆ ಹೇಳಿದೆ, ನಾ ಮಾಡಿನ ನೀವು ಮಾಡಲಿಕ್ಕೆ ಹೋಗ್ಬೇಡಿ. ನಾ ಹಿಂಗಿಲ್ಲಿ ಉಪನ್ಯಾಸ ಕೇಳ್ತಿದ್ದೆ, ನಾ ಅಲ್ಲಿ ಹೋಗಿ ಗೀತಾಜ್ಞಾನ ಯಜ್ಞೆ ಮಾಡ್ತೀನಿ ಪೂಜ್ಯ ಸ್ವಾಮೀಜಿಯಿಂದ. ಮಧ್ಯಾಹ್ನ 4-5 ಉಪನ್ಯಾಸ, 3:30-4 ಉಪನ್ಯಾಸ, ಆಮೇಲೆ ಅಲ್ಲಿ ಹೋಗಿ ಗೀತಾಜ್ಞಾನ. ಅಂದರೆ ನೀವು ಮಾಡಿರಂತ ನಾವು ಮಾಡ್ತೀವಿ ಸ್ವಾಮಿ, ಮಾಡಲಿಕ್ಕೆ ಹೋಗ್ಬೇಡಿ. ನಾ ಮಾಡಿದ್ದನ್ನು ನೀವು ಮಾಡಬೇಡ್ರಿ, ನಾ ಹೇಳಿದ್ದನ್ನು ನೀವು ಮಾಡಿ, ಇದನ್ನು ನೀವು ಅರ್ಥ ಮಾಡಿಕೊಡಿ. ನನ್ನ ಕಾಪಿ ಸ್ವಾಮೀಜಿಯವರು ಸಂಸ್ಕೃತಿ ಕಲೀಲೇ ಇಲ್ಲಂತ ಎಲ್ಲ ಚೆಂದಾಗಿ ಮಾತಾಡ್ತಾರೆ. ಹಾಗೆ ನಾವು ಸಂಸ್ಕೃತಿ ಕಲಿಯೋದು ಬೇಡ, ನಾ ಮಾಡಿದ್ದನ್ನು ನೀವು ಮಾಡಬೇಕು. ಏನೇ ದೈವ ಬಲ ಗೊತ್ತಿಲ್ಲ, ಸದ್ಗುರುಗಳ ಅನುಗ್ರಹ. ಐ ನಾಟ್ ಕ್ವಾಲಿಫೈಡ್ ಟು ಡೆಲಿವರ್ ಎನಿ ಲೆಕ್ಚರ್ಸ್. ಈಶ್ವರ ಅನುಗ್ರಹದಿಂದ ಸದ್ಗುರು ಅನುಗ್ರಹ ನಡೆದದ್ದು ಎಲ್ತಂಗೆ ನಡೀತದೆ ಅನ್ನೋ ಅಭಿಮಾನವೂ ಇಲ್ಲ ನನಗೆ, ಮೊದಲಿನಿಂದಲೂ ಇಲ್ಲ. ಅದಕ್ಕೆ ನಾ ಮಾಡಿದಂತ ಮಾಡಬೇಡ್ರಿ, ಚೆನ್ನಾಗಿ ಮನಸ್ಸು ಕೊಟ್ಟು ಅಧ್ಯಯನ ಮಾಡಿರಿ. ಅಧ್ಯಯನಕ್ಕೆ ಎಷ್ಟು ಅವಕಾಶ ಬೇಕೋ ಅಷ್ಟು ಅವಕಾಶ ಕೊಡ್ತೀವಿ. ಆಮೇಲೆ ಸ್ವಾಮೀಜಿನೇ ಅವಕಾಶ ಕೊಡ್ತಾರೆ ನಿಮಗೆ. ಪೂಜ್ಯ ಸ್ವಾಮೀಜಿ ಆರೋಗ್ಯ ಸರಿ ಇತ್ತು ಅಂದರೆ ಅವರೇ ಬಂದು ಅವಕಾಶ ಕೊಡ್ತಿದ್ರು. ಮಧ್ಯ ಮಧ್ಯದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಬೆಳೀಲಿಕ್ಕೆ ನಿಮ್ಮ ಆತ್ಮವಿಶ್ವಾಸ ಗಟ್ಟಿಯಾಗಲಿಕ್ಕೆ ಅವಕಾಶ ಕೊಡ್ತೀವಿ ವಿನಃ ನೀವು ಹೆಸರುವಾಸಿಗಳಾಗಬೇಕು, ಜನ ನಿಮಗೆ ವಾಹ ವಾಹ ಅನ್ನಬೇಕು ಅಂತ ನಾವು ಅವಕಾಶ ಕೊಡೋಂಗಿಲ್ಲ. ನೀವು ಹೇಳ್ತಾ ಹೋದಂತೆ ನಿಮಗೆ ಆತ್ಮವಿಶ್ವಾಸ ಬರಲಿ ಅಂಥೇಳಿ ಅವಕಾಶ ಕೊಡ್ತೇವೆ ನಾವು. ಎಲ್ಲರಿಗೂ ಕೊಟ್ಟಿದ್ದೇನೆ, ಕೊಟ್ಟಿದ್ದೇ ಇಲ್ಲ, ಕ್ರಿಯೇಟ್ ಮಾಡ್ತೀನಿ, ಅದನ್ನೂ ನಾನೇ ಕ್ರಿಯೇಟ್ ಮಾಡ್ತೀನಿ. ಆ ಬ್ಯಾಕ್ಗ್ರೌಂಡು ಅವಕಾಶವನ್ನು ನಾನೇ ಕ್ರಿಯೇಟ್ ಮಾಡಿ, ಹಾಂ ನಿನಗೆ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿ ಹೋಗ್ರಿ, ಅಲ್ಲಿ ಕೂತು ಬಂದು ಅವ್ರಿಗೆ ಹೇಳಿರ್ತೀನಿ. ಕಿತ್ತಾಪತ್ತಿ ಮಾಡಬೇಡ್ರಿ, ಹಂಗೆ ಹಿಂಗೆ ಯಾವ ಪ್ರಶ್ನೆ ಕೇಳಬೇಡ್ರಿ, ಅವ್ರಿಗೆ ಅಲ್ಲಿ ಹೇಳ್ತೀನಿ. ಅವ ನಿಮಗೆ ಅನಿಸುತ್ತದೆ ನಾ ಹೇಳಿದ್ದೆಲ್ಲ ಭಾರಿ ಪ್ರಶ್ನೆ, ಸತತವಾಗಿ ತಪಸ್ಸು ಮಾಡಬೇಕಾಗ್ತದೆ. ಅದನ್ನು ಇಲ್ಲಿ ಹೇಳಿದ್ದಾರೆ, ಜಾಗರಣಶೀಲೈ ಅಪ್ರಮತ್ತೈ ಇತ್ತೇ ತತ್ವ. ಯಾರಿವರು ಈ ಪ್ರಕಾರವಾಗಿ ಮಾಡ್ತಾ ಇರುವವರು? ಹವಿಷ್ಮದ್ಭಿ ಆದ್ಯಾದಿಮದ್ಭಿ ಧ್ಯಾನ ಭಾವನಾದ್ಭಿಶ್ಚ ಧ್ಯಾನ ಭಾವನಾವದ್ಭಿಶ್ಚ ಮನುಷ್ಯೇಭಿ ಮನುಷ್ಯೈ ಅಗ್ನಿ. ಮನುಷ್ಯೇಭಿ ಧ್ಯಾನ ಭಾವನಾವದ್ಭಿಶ್ಚ, ಮನುಷ್ಯರಿಂದ ಭಾವನಾತ್ಮಕವಾಗಿ ಸ್ತುತಿಸಲ್ಪಟ್ಟಂತಹ, ಧ್ಯಾನದ ಮೂಲಕವಾಗಿ ಆಹ್ವಾನಿಸಲ್ಪಟ್ಟಂತಹ ಈ ಜಾತವೇದ ಅಗ್ನಿ. ಎಂಥ ಮನುಷ್ಯರು? ಹವಿಷ್ಮದ್ಭಿ ಮನುಷ್ಯೈ, ಹವಿಸ್ಸುಗಳನ್ನು ಧರಿಸಿರುವಂತಹ ಮನುಷ್ಯರಿಂದ. ಹವಿಸ್ಸುಗಳನ್ನು ಮಾತ್ರ ಧರಿಸಿದ್ದಾರೋ ಇಲ್ಲ, ಆದ್ಯಾದಿಮದ್ಭಿ ಅವರು ಆದ್ಯವನ್ನು ಕೂಡ ಧರಿಸಿದ್ದಾರೆ. ಈ ಪ್ರಕಾರವಾಗಿ ಧ್ಯಾನದಲ್ಲಿ ತೊಡಗಿ ಭಾವನಾ ಪರವಶರಾಗಿರುವಂತಹ ಮನುಷ್ಯಿ ಏನು ಆಹ್ವಾನಿಸಲ್ಪಟ್ಟಂತಹ ಜಾತವೇದ ಅಗ್ನಿ ಇದೆಯೋ ಆ ಅಗ್ನಿಯು ಕೂಡ ಈ ತದ್ವೈ ತತ್ ತದೇವ ಪ್ರಕೃತಂ ಬ್ರಹ್ಮ ಈ ತತ್. ಆ ಅಗ್ನಿಯ ನಿಧಾನ ಅವನು ಅದು ಈ ತತ್ ತತ್ ಈ ತತ್ ತದೇವ ಈ ತತ್ ಪ್ರಕೃತಿ ಬ್ರಹ್ಮ ಅದು ಈ ಪ್ರಕೃತ ಬ್ರಹ್ಮನೇ ಆಗಿದ್ದಾನೆ. ಯತಶ್ಚೋದೀತಿ ಸೂರ್ಯೋಸ್ತಂ ಸೂರ್ಯೋಸ್ತಂ ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಃ ತದು ನಾಪ್ತೀತಿ ಕಶ್ಚನ ಈತದ್ವೈ ತತ್ ಯಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಃ ತದು ನಾಪ್ತೀತಿ ಕಶ್ಚನ ಈತದ್ವೈ ತತ್. ಯಾವುದರ ಸಾನ್ನಿಧ್ಯದಲ್ಲಿ ಸೂರ್ಯನು ಉದಯಿಸುತ್ತಾನೆ. ಸೂರ್ಯನು ಅಸ್ತಂಗತನಾಗುತ್ತಾನೆ. ತಂ ಸರ್ವೇ ದೇವಾಹ ಅರ್ಪಿತಾಹ, ಎಲ್ಲಿ ಎಲ್ಲ ದೇವತೆಗಳು ಕೂಡ ಸಮರ್ಪಿತವಾಗಿದ್ದಾರೋ ಅಂತಹ ಆ ಬ್ರಹ್ಮನನ್ನು ಯಾರಿಂದಲೂ ತಿನ್ನಲು ಸಾಧ್ಯವಿಲ್ಲ. ನ ಅತ್ಯೇತಿ ಕಶ್ಚನ, ತದು ನ ಅತ್ಯೇತಿ ಕಶ್ಚನ, ಆ ಬ್ರಹ್ಮನನ್ನು ಯಾರಿಂದಲೂ ಭಕ್ಷಿಸಲು ಸಾಧ್ಯವಿಲ್ಲ. ಅಂತಹ ಆ ಬ್ರಹ್ಮನೇ ಈ ಬ್ರಹ್ಮ. ಈ ತದ್ವೈತತ್, ಇಲ್ಲಿ ಹಾಗೆ ಬರ್ಕೋಬೇಕು. ಈವರೆಗೂ ವಿವರಿಸಿದ್ದು ವಿಶೇಷಣಗಳೇನಿವೆಯೋ ಈ ಶ್ಲೋಕದಲ್ಲಿ, ಅವಷ್ಟು ವಿಶೇಷಣಗಳು ಈ ಬ್ರಹ್ಮನೇ ಅಂತ ಅರ್ಥ. ಯಾರ ಸಾನ್ನಿಧ್ಯದಲ್ಲಿ ಉದಯನಾಗುತ್ತಾನೋ ಸೂರ್ಯ, ಯಾರ ಸಾನ್ನಿಧ್ಯದಲ್ಲಿ ಸೂರ್ಯನು ಅಸ್ತಂಗತನಾಗುತ್ತಾನೋ, ಯಾರನ್ನ ಎಲ್ಲ ದೇವತೆಗಳು ಹೋಗಿ ಸಮರ್ಪಿಸಿಕೊಂಡಿದ್ದಾರೋ, ಆ ಬ್ರಹ್ಮನನ್ನು ಯಾರು ಬೈಪಾಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರು ಅವನನ್ನು ದಾಟಲಿಕ್ಕೆ ಅವನ ಭಕ್ಷಿಸಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಯಾವುದಿದೆಯೋ ಅದು ಈ ಬ್ರಹ್ಮವೇ. ಹಂಗೆ ಗುರುತಿಸಿ ಈ ಬ್ರಹ್ಮನೇ ಅದು ಅಂತ ಗುರುತಿಸಿ ಎಲ್ಲ ನನಗೆ ಎಲ್ಲ ಶ್ಲೋಕ 123. ಯತಶ್ಚಿತಿ ಸೂರ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.